ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ಕಾರವಾರ. ಶ್ರೋತೃಗಳಿಗೆ ಗಮನಿಸಿ, ಇಂದು ರಾತ್ರಿ 10:35 ಕೇಂದ್ರ ಸರ್ಕಾರದ ಮಾಹಿತಿ ಮತ್ತು ಪ್ರಸಾರ ಮತ್ತು ಮೀನುಗಾರಿಕೆ, ಪಶುಸಂಗೋಪನೆ ಹಾಗೂ ಹೈನುಗಾರಿಕೆ ಇಲಾಖೆಗಳ ರಾಜ್ಯ ಸಚಿವರಾದ ಮಾನ್ಯ ಡಾ ಮುರುಗನ್ ಅವರು ಇಂದು ಬೆಂಗಳೂರಿನಲ್ಲಿ ಮೋದಿ ಎಟ್ 20 ಡ್ರೀಮ್ ಮೀಟ್ ಡಿಲಿವರಿ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸಿದ ಕಾರ್ಯಕ್ರಮದ ಬಾನುಲಿ ವರದಿ ಪ್ರಸಾರವಾಗಲಿದೆ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮ ಈ ರಾತ್ರಿ 10:35 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಸಾರವಾಗುವುದು. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಸರಿಯೂ ಆಗದು ನಿರಾಸರೆ ಸಿಗುವುದು ಸಂತಸದ ಕೊಡುಗು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿಯಲ್ಲಿ ದಾಲ್ಚಿನಿ ಬೆಳೆ ಬೇಸಾಯದ ಅನುಭವಗಳ ಜೊತೆಗೆ ದಾಲ್ಚಿನಿ ಬೆಳೆಯ ಕುರಿತು ಮಾಹಿತಿಯನ್ನ ನೀಡಲಿದ್ದಾರೆ ಜೊಯ್ಡಾ ತಾಲೂಕಿನ ಕುಂಬಾರವಾಡದ ಶಾಂತಾರಾಮ್ ದಾಮೋದರ್ ಕಾಮತ್. ನಮಸ್ಕಾರ, ಶಾಂತಾರಾಮ್ ಕಾಮತ್. ನಮಸ್ಕಾರ. ದಾಲ್ಚಿನ್ನಿ ಬೆಳೆ ಇದು ಎಂತೆಂಥ ಪ್ರದೇಶದೊಳಗೆ ಬೆಳಿಬಹುದು, ಮತ್ತೆ ನೀವು ಕುಂಬಾರವಾಡ ಅಂತ ಗ್ರಾಮದಲ್ಲಿ ತಂದು ಅದನ್ನು ಪ್ರಯೋಗ ಮಾಡಿದ್ದೀರಿ, ಏನನ್ನಿಸ್ತಾ ಇದೆ ಸರ್? ಮುಖ್ಯವಾಗಿ ಇಲ್ಲಿ ಭತ್ತವನ್ನೇ ನಾವು ಪಾರಂಪರಿಕ ಬೆಳೆ ಅಂತ ಬೆಳೀತಾ ಇದ್ವಿ. ಸೊ ಎಲ್ಲೆಲ್ಲಿ ನೀರು ಅವೈಲೇಬಿಲಿಟಿ ಚೆನ್ನಾಗಿದೆ ಅಲ್ಲಿ ನಿಧಾನವಾಗಿ ಅಡಿಕೆ ಬೆಳೆ ಬರೋದು ಪ್ರಾರಂಭ ಆಯಿತು. ಅಡಿಕೆಯಲ್ಲಿ ಕಮರ್ಷಿಯಲ್ ಬೆಳೆ ಇರೋದ್ರಿಂದ ಉತ್ಪನ್ನ ಚೆನ್ನಾಗಿ ಬರುತ್ತೆ, ಒಳ್ಳೆ ಮಾರ್ಕೆಟು ಇದೆ ಅದಕ್ಕೆ. ಆದರೆ ಕೆಲವೊಂದು ರೈತರ ಕಡೆ ಅಷ್ಟು ನೀರಿನ ಲಭ್ಯತೆ ಇಲ್ಲ. ಸೊ ನೀರಿನ ಪ್ರಮಾಣ ಕಡಿಮೆ ಇರೋ ಜಾಗದಲ್ಲಿ ಅಡಿಕೆ ತಗೊಳ್ಳಿಕ್ಕೆ ಸಾಕಷ್ಟು ಸಮಸ್ಯೆ ಇದೆ. ಹಾಗಾಗಿ ಆ ಥರ ಒಂದು ಬೆಳೆ ಬೇಕಿತ್ತು, ಅದು ಈ ನಮ್ಮ ಈ ವಾತಾವರಣಕ್ಕೂ ಹೊಂದ್ಕೊಳ್ಬೇಕು, ಜೊತೆಗೆ ಅದಕ್ಕೆ ನೀರಿನ ಲಭ್ಯತೆ ಕಡಿಮೆ. ಇನ್ನೊಂದು, ಇದು ಕಾಡು ಪ್ರದೇಶ, ಸುತ್ತಲೆಲ್ಲ ಕಾಡು ಇರೋದ್ರಿಂದ ಇದು ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ. ಹಾಗಾಗಿ ಕಾಡು ಪ್ರಾಣಿಗಳ ಹಾವಳಿಯಿಂದನೂ ಕೂಡ ಅದಕ್ಕೆ ಒಂದು ಯಾವುದೇ ಸಮಸ್ಯೆ ಆಗಬಾರ್ದು. ಸೊ ಆ ದೃಷ್ಟಿಯಿಂದ ಯಾವುದೇ ಒಂದು ಬೆಳೆ ಹುಡುಕ್ಲಿಕ್ಕೆ ಶುರು ಮಾಡಿದಾಗ ಇದು ದಾಲ್ಚಿನಿ ಅಂದರೆ ಮಸಾಲೆ ಬೆಳೆಗಳಲ್ಲಿ ಯಾವುದು ಬೆಳೆಯಬಹುದು ಅಂದಾಗ ಈ ದಾಲ್ಚಿನಿಗೆ ಸ್ವಲ್ಪ ಹೆಚ್ಚಿನ ಒತ್ತು ಸಿಕ್ತು. ಇನ್ನೊಂದು, ಈಗ ಕೇಂದ್ರ ಸರ್ಕಾರದಿಂದ ಒಂದು ಜಿಲ್ಲೆ ಒಂದು ಉತ್ಪನ್ನ ಆ ಯೋಜನೆಯಡಿ ಉತ್ತರ ಕನ್ನಡಕ್ಕೆ ಸಾಂಬಾರು ಬೆಳೆ ಅಂತ ಸೆಲೆಕ್ಷನ್ ಆಗಿದೆ. ಸೊ ಹಾಗಾಗಿ ಯಾವುದೇ ಒಂದು ನಾವು ಸಾಂಬಾರು ಬೆಳೆ ಬೆಳೆದರೂ ಕೂಡ ಮುಂದೆ ಅದರದ್ದು ಮೌಲ್ಯವರ್ಧನೆ ಆಗಲಿ ಯಾವುದಕ್ಕೂ ನಮಗೆ ಸರ್ಕಾರದಿಂದ ಕೂಡ ಒಂದು ಒಳ್ಳೆ ಸಪೋರ್ಟ್ ಸಿಗುತ್ತೆ. ಹಾಗಾಗಿ ಬೇರೆ ಯಾವುದು ಬೆಳೆಗಳ ಬಗ್ಗೆ ಹೆಚ್ಚು ವಿಚಾರ ಮಾಡದೇನೆ ಸಾಂಬಾರು ಬೆಳೆಗಳನ್ನು ಲಿಸ್ಟ್ ಮಾಡಿದಾಗ ಅದಕ್ಕೆ ದಾಲ್ಚಿನಿ ಒಂದು ಒಳ್ಳೆ ಈ ವಾತಾವರಣಕ್ಕೆ ಹೊಂದ್ಕೋಬಹುದು ಅಂತ ಅನಿಸ್ತು. ಇಲ್ಲಿ ಕಾಡಲ್ಲಿ ಸಾಕಷ್ಟು ಲೋಕಲ್ ವೆರೈಟೀಸ್, ವೈಲ್ಡ್ ವೆರೈಟೀಸ್, ಸಿನಮನ್, ವೆನಮ್ ಬೇಕಾದಷ್ಟಿದೆ. ಹಾಗಾಗಿ ಈ ವಾತಾವರಣಕ್ಕೆ ನೈಸರ್ಗಿಕವಾಗಿ ಒಂದು ಹೇಳಿ ಮಾಡಿದಂಥ ವಾತಾವರಣ. ಸೊ ಕಡೆಗೆ ದಾಲ್ಚಿನಿಯಲ್ಲಿ ಯಾವ ವೆರೈಟಿ ಬೆಳೆಯಬಹುದು ಅಂದಾಗ ಕೋಕನ್ ತೇಜ್ ಅಂತ, ಆ ವೆರೈಟಿ ಬಗ್ಗೆ ಸುಮಾರಷ್ಟು ಜನ ಹೇಳಿದರು. ಧಾರವಾಡ ಯೂನಿವರ್ಸಿಟಿ ಅವರನ್ನು ಸಂಪರ್ಕ ಮಾಡಿದ್ವಿ, ಇಲ್ಲಿ ತೋಟಗಾರಿಕೆಯಲ್ಲಿ ಇರುವಂಥ ಅಧಿಕಾರಿಗಳು ಹೇಳಿದಾಗ ಕಡೆಗೆ ಅವರು ಕೊಕ್ಕನ್ ಕೃಷಿ ವಿದ್ಯಾಪೀಠ ದಾಪೋಲಿ ರತ್ನಗಿರಿಲಿ ಇರುವಂತದ್ದು, ಅವರು ಅದನ್ನು ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿದ್ರು. ಕಡೆಗೆ ಅಲ್ಲಿ ಅವರೇ ಬೆಳೆದಂತ ಒಂದು ವೆಂಗುರ್ಲಾ ಅಂತ ಅಲ್ಲಿ ನರ್ಸರಿಗೆ ಹೋಗಿ ಅಲ್ಲಿ ಆ ಗಿಡಗಳನ್ನು ನೋಡಿದಾಗ ಸೊ ನಮ್ಮ ಭಾಗ ಮತ್ತೆ ಆ ಭಾಗಕ್ಕೆ ಅಷ್ಟೇನು ವ್ಯತ್ಯಾಸ ಇಲ್ಲ, ಸೊ ಅದು ನಮ್ಮ ಭಾಗದಲ್ಲೂ ಬೆಳಿಬಹುದು ಅಂತ ಅನಿಸ್ತು. ಸುಮಾರು 1 ಹೆಕ್ಟೇರ್ ಜಾಗದಲ್ಲಿ ಒಂದು 700-800 ಸಸಿಗಳನ್ನು ತಂದು ಒಂದು 3 ವರ್ಷದ ಹಿಂದೆ ನಾಟಿ ಮಾಡಿದ್ದೆ. ಸೊ ನಾಟಿ ಮಾಡುವಾಗ ಕೂಡ ನಮ್ಮ ಆದಷ್ಟು ಅದನ್ನು ಆರ್ಗ್ಯಾನಿಕ್ ಆಗಿರಲಿ, ಯಾಕಂದ್ರೆ ಮುಂದೆ ಅದನ್ನು ನಾವು ಯಾವುದೇ ಒಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಆಗಲಿ ಅಲ್ಲಿ ಸ್ಪೈಸಿಸ್ ಅಂತ ಒಂದೇನೋ ಪ್ರೊಸೆಸಿಂಗ್ ಆಗಿ ಹೋಗಬೇಕಾದ್ರೆ ನಮಗೆ ಅದು ಕೆಮಿಕಲ್ ಯೂಸ್ ಮಾಡಿದರೆ ಮುಂದೆ ತೊಂದರೆ ಆಗ್ಬೋದೇನೋ ಅಂತ ಯಾವುದೇ ರಾಸಾಯನಿಕ ಉಪಯೋಗ ಮಾಡದೇನೆ ಹೇಗೂ ಕಾಡಲ್ಲಿ ಯಾವುದೇ ನೈಸರ್ಗಿಕವಾಗಿ ಗಿಡಗಳು ಬೆಳೀತಾ ಇದ್ದಾವೆ, ಯಾವುದೇ ಅದಕ್ಕೆ ರಾಸಾಯನಿಕ ಹಾಕ್ದೇನೆ ಬೆಳೆಯಿಸೋದು ಅಂತ ಹಾಗೇನೆ ಬೆಳೆಸಿದ್ದೇನೆ. ಸೊ ನಮ್ಮಲ್ಲಿರುವಂತಹ ಒಂದು ಕಾಡಲ್ಲಿ ಸಿಗುವ ಮಣ್ಣಾಗಲಿ ತರಗೆಲೆ ಆಗಲಿ ನಮ್ಮ ಕೊಟ್ಟಿಗೆ ಗೊಬ್ಬರ ಆಗಲಿ, ಸೊ ಇವುಗಳನ್ನೇ ಹಾಕೊಂಡು ಒಂದು 3 ವರ್ಷದಿಂದ ಅದನ್ನು ಬೆಳೀತಾ ಇದ್ದೇನೆ. 2ನೇ ವರ್ಷದಿಂದಾನೇ ಅದರ ಇಳುವರಿ ಬರಲಿಕ್ಕೆ ಪ್ರಾರಂಭ ಆಗಿದೆ, ಒಳ್ಳೆ ಅದರದ್ದು ಇಳುವರಿ ಬರ್ತಾ ಇದೆ. ಅಂದ್ರೆ ಈ ಪ್ರದೇಶಕ್ಕೆ ಸೂಕ್ತವಾದ ಬೆಳೆ ಅಂತ ಗೊತ್ತಾಯ್ತು. ಹೌದು ಹೌದು, ಮುಂಚೆನೆ ಕಾಡಲ್ಲಿ ಬೆಳೀತಾ ಇದೆ. ಹಾ, ಮುಂಚೆ ನೈಸರ್ಗಿಕವಾಗಿ ಕಾಡಲ್ಲಿ ಅದು ಬೆಳೀತಾನೆ ಇದೆ, ಹಾಗಾಗಿ ಈ ಭಾಗಕ್ಕೆ ಅದು ಹೊಸ ಬೆಳೆ ಹಾಕಿದಾಗ ಅದು ಹೊಂದ್ಕೊಳ್ಳುತ್ತೋ ಇಲ್ಲೋ. ಈಗ ಕೆಲವೊಂದು ಈಗ ಉದಾಹರಣೆಗೆ ಗೀರ್ಕವ್ ಅದರದ್ದು ಏನು ಭೌಗೋಳಿಕ ನೈಸರ್ಗಿಕವಾಗಿ ಅದು ಎಲ್ಲಿ ಮುಂಚೆಯಿಂದಾನೆ ಬರ್ತಾ ಇದೆ ಅಲ್ಲಿ ಅಷ್ಟು ಪರ್ಫಾರ್ಮೆನ್ಸ್ ಅದು ಬೇರೆ ಭಾಗಕ್ಕೆ ಹೋದಾಗ ಕೊಡಲ್ಲ. ಸೊ ಯಾವುದೇ ಬೆಳೆನೂ ಹಾಗೇನೆ, ಅಂದ್ರೆ ಯಾವ ಭಾಗದಲ್ಲಿ ಅದು ನ್ಯಾಚುರಲಿ ಇವಾಲ್ವ್ ಆಗುತ್ತೆ ಅಲ್ಲೇ ಅದರದ್ದು ಇಳ್ ಚೆನ್ನಾಗಿ ಬರುತ್ತೆ. ಸೊ ಬೇರೆ ಭಾಗಕ್ಕೆ ಹೋದಾಗ ಸ್ವಲ್ಪ ಇಳ್ಡ್ ಅದರದ್ದು ಕಡಿಮೆ ಅಥವಾ ಗುಣಮಟ್ಟ ಕಡಿಮೆ ಆಗ್ಬಹುದು. ಹಾಗಾಗಿ ಈ ದಾಲ್ಚಿನಿ ಬೆಳೆ ಈ ಭಾಗಕ್ಕೆ ಈಗ ಪಶ್ಚಿಮ ಘಟ್ಟ ಇದೆ, ನೈಸರ್ಗಿಕವಾಗಿ ಕೂಡ ಇದು ಇಲ್ಲಿ ಮುಂಚೆಯಿಂದ ಇರೋದ್ರಿಂದ ಅದರದ್ದು ಏನದು ಗುಣಮಟ್ಟ ಅಥವಾ ಅದರದ್ದು ಫುಲ್ ಪರ್ಫಾರ್ಮೆನ್ಸ್ ಇದೆ ಅದು ಇಲ್ಲಿ ನಮಗೆ ಸಿಗ್ತಾ ಇದೆ. ಈಗ ಎಷ್ಟು ಎತ್ತರದಿದೆ? 3-4 ವರ್ಷ ಅಂದ್ರೆ ಸುಮಾರು ಈಗ ಗಿಡಗಳಲ್ಲಿ ಒಂದು 8-10 ಫೂಟ್ ವರೆಗೂ ಹೋಗಿದೆ ಅಂತ ಕೆಲವೊಂದು ಗಿಡ ಅದರಲ್ಲಿ ಚೆನ್ನಾಗಿ ಬೆಳೆದಿದ್ದು, ಇಲ್ಲಾದ್ರೆ ಅವರೇಜ್ ಆಗಿ ಒಂದು 5-6 ಫೂಟ್ ವರೆಗೂ ಗಿಡ ಬಂದಿದೆ. ಸಣ್ಣದಿದ್ದಾಗ ನಮ್ಗೆ ಕಟಾವು ಮಾಡ್ಲಿಕ್ಕೆ ಒಂದ್ ಸ್ವಲ್ಪ ಅನುಕೂಲ ಇರುತ್ತೆ. ಹೌದು ಹೌದು, ದೊಡ್ಡ ಆದಂಗೆಲ್ಲ ಹಂಗೆ ಮತ್ತೆ. ಹಾ, ಈಗ ಅದೇ ಅದಕ್ಕೆ ಒಂದು ಪ್ರೂನಿಂಗ್ ಮಾಡಿ ಒಂದು ಶೇಪ್ ಅದಕ್ಕೆ ಕೊಡೋದು ನಮ್ಗೆ ನಮ್ಗೆ ಹಾರ್ವೆಸ್ಟಿಂಗ್. ಈಗ ನಾವು ಸದ್ಯಕ್ಕದ್ರಿಂದ ಮಗ್ಗು ಹಾರ್ವೆಸ್ಟ್ ಮಾಡ್ತಾ ಇದ್ದೇವೆ, ಸೊ ಆ ಮಗ್ಗುಗಳನ್ನು ಕೀಳಲಿಕ್ಕೂ ಈಸಿ ಆಗ್ತದೆ. ಈಗ ಬಹಳ ಎತ್ತರ ಗಿಡ ಹೋದಂಗೆ ಅದಕ್ಕೆ ಇದು ಹಾರ್ವೆಸ್ಟ್ ಮಾಡೋದು ಕಠಿಣ ಆಗ್ಬಹುದು. ಸೊ ಈ ಹಂತದಲ್ಲಿ ಈಗ ಏನಿಲ್ಲ ಸಮಸ್ಯೆ ಸದ್ಯ 3 ವರ್ಷದವರೆಗಂತೂ. ಈಗ ಮುಂದೆ ಅದು ಗಿಡ ಬೆಳೆದಂಗೆ ಅದಕ್ಕೆ ಪ್ರೂನಿಂಗ್ ಮಾಡಿಸಿ ಒಂದು ಆತರ ಒಂದು ಆಕಾರ ಕೊಟ್ಟು ಅದು ಬಹಳ ಎತ್ತರ ಹೋದಂಗೆ ಆತರ ಮಾಡುವುದು ಒಂದು ಆಲೋಚನೆ ಇದೆ. ಅದೇ ರೀತಿ ಈ ಮಗ್ಗುಗಳ ಜೊತೆ ಬುಡ ಲೆವೆಲ್ದಲ್ಲಿ ಕಟ್ ಮಾಡಿ ಅದರದ್ದು ಚಕ್ಕೆ ಅಥವಾ ಕ್ವಿಲ್ಸ್ ಕೂಡ ಹಾರ್ವೆಸ್ಟ್ ಮಾಡಿ ಅದು ಕೂಡ ಹೇಗೆ ಮಾರುಕಟ್ಟೆಗೆ ಕಲ್ಪಿಸುವುದಂತ ಆಲೋಚನೆ ಇದೆ. ಸೊ ಅದರದ್ದು ಮೂರು ಅಂದ್ರೆ ಕಾಂಡ ಯೂಸ್ ಆಗುತ್ತೆ, ಎಲೆಗಳು ಯೂಸ್ ಆಗ್ತವೆ, ಮಗ್ಗು ಬಂದ್ರೆ ಮಗ್ಗು ಕೂಡ ಉಪಯೋಗ ಆಗ್ತದೆ. ಸೊ ಯಾವುದೇ ಭಾಗ ಉದುರಿದ ಎಲೆಗಳು ಕೂಡ ಒಳ್ಳೆ ಸುವಾಸನೆ ಇರ್ತದೆ, ಅದನ್ನು ಕೂಡ ನಾವು ಮಸಾಲೆಗೆ ಉಪಯೋಗ ಮಾಡಬಹುದು. ಇವನ್ ಈಗ ನಾವು ಲೋಕಲ್ ಈಗ ಟೀ ಕುಡಿಯುವಾಗ ಟೀ ಜೊತೆ ಒಂದ್ 2-3 ಎಲೆ ಅಥವಾ ಅದರದ್ದು ತುಂಡು ಅದು ಕೂಡ ಒಂದ್ ಚಮಚಷ್ಟು ಹಾಕಿದ್ರು ಕೂಡ ಆ ಟೀಗೂ ಕೂಡ ಒಳ್ಳೆ ವಾಸನೆ ಬರುತ್ತೆ. ಈಗ ನಾವು ಮಾರ್ಕೆಟ್ ಅಲ್ಲಿ ಮಸಾಲೆ ಟೀ ಅಂತ ಏನು ಸರ್ವ್ ಮಾಡ್ತಾರೆ ಆತರ. ಮತ್ತೆ ಸ್ಪೆಷಲಿ ಇದು ಪೋಸ್ಟ್ ಕೋವಿಡ್ ಕಾಲದಲ್ಲಿ ಬಹಳಷ್ಟು ಜನರಿಗೆ ಈ ಕಾಢ ಅಂದ್ರೆ ನಮ್ಮ ನೈಸರ್ಗಿಕ ಉತ್ಪನ್ನ ಏನಿದೆ ಅದನ್ನೇ ನಾವು ನಮ್ಮ ಒಂದು ಇಮ್ಯುನಿಟಿ ಡೆವಲಪ್ ಮಾಡ್ಲಿಕ್ಕೂ ಕೂಡ ಬಳಸುವಂತ ಒಂದು ಇದು ಬಂದ್ಬಿಟ್ಟಿದೆ ಈಗ. ಸೊ ಈ ಪ್ರಾಡಕ್ಟ್ಸ್ ಗಳನ್ನು ಅಲ್ಲೂ ಕೂಡ ನಾವು ಈ ಟೀ ಜೊತೆ ಕೂಡ ಉಪಯೋಗ ಮಾಡಬಹುದು. ಎಷ್ಟು ಅಂತರದಲ್ಲಿ ಹಾಕಿರಿ? ನಾನು ಈಗ 3 ಮೀಟರ್ ಸುಮಾರು 10 ಫೂಟ್ ಅಂತರದಲ್ಲಿ ಗಿಡ ಹಾಕಿದ್ದೇನೆ. ತೆಂಗಿನಕಾಯಿ ಅಂದ್ರೆ ಕೊಕೊನಟ್ ಜೊತೆ ಒಂದು ಇಂಟರ್ಕ್ರಾಪ್ ತರ 30 ಫೂಟ್ಗೆ ತೆಂಗಿದೆ, ಅದ್ರ ಮಧ್ಯೆ 10 ಫೂಟ್ಗೆ 2 ಲೈನು ದಾಲ್ಚಿನಿ ಹಾಕಿದ್ದೇನೆ. ಮತ್ತೆ ಅಂದ್ರೆ ಬೆಳೆದಂಗೆಲ್ಲ ಬೆಳೆದಂಗೆಲ್ಲ ಪ್ರೂನಿಂಗ್ ಮಾಡಬೇಕು ಅಂತ ಹೇಳಿದ್ರೆ ರೆಂಬೆ ಕೊಂಬೆಗಳನ್ನ ನಾವು ಬೇಕಾದ ಹಾಗೆ ಒಂದು ಆಕಾರಕ್ಕೆ ತುಂಬರ್ಬೇಕು ಅಂತೇಳಿ ಹೇಗೆ ಮಾಡುದು? ಅದನ್ನ ಎಂತೆಂತ ಕೊಂಬೆ ರೆಂಬೆಗಳನ್ನು ಕತ್ತರಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಕತ್ತರಿಸಬೇಕು, ಎಷ್ಟು ಅಗಲು ಹೋಗಲ್ದಂಗೆ ನೋಡ್ಕೋಬೇಕು ಅದು? ಈಗ ಈಗ ಇರುವ ಸ್ಪೇಸಿಂಗ್ ಅಲ್ಲಿ ಒಂದು 3 ಮೀಟರ್ ಇರೋದ್ರಿಂದ ಈಗ ಒಳಗಡೆ ಓಡಾಡ್ಲಿಕ್ಕೆಲ್ಲ ಸಾಕಷ್ಟು ಸಾವಕಾಶ ಇದೆ. ಈಗ ಅದನ್ನು ನಾನು ಈಗ ಕ್ವಿಲ್ಸ್ ಅಂದ್ರೆ ಚಕ್ಕೆ ಸಲುವಾಗಿ ಅದನ್ನು ಮುಂದೆ ಇಡಬೇಕು ಅಂದ್ರೆ ಒಂದು ಅದರದ್ದು ಬುಡದಿಂದ 1 ಫೂಟ್ ಬಿಟ್ಟು ಅದನ್ನು ಇಡಿಯಾಗಿ ಗಿಡ ಕತ್ತರಿಸಬೇಕು. ಅದರ ನಂತರ ಅದಕ್ಕೇನು ಹೊಸ ಚಿಗುರು ಬರುತ್ತೆ, ಅದು ಸುಮಾರು ಒಂದು ಬೆರಳು ಅಂದ್ರೆ ಪೆನ್ಸಿಲ್ ಸೈಜ್ ಅಥವಾ ಅದಕ್ಕೂ ದೊಡ್ಡ ಸೈಜ್ ಅಲ್ಲಿ ಅದನ್ನು ಬಂದ ಮೇಲೆ ಕಡೆಗೆ ಅದನ್ನು ಔಟರ್ ಲೇಯರ್ ಅದನ್ನು ಸ್ಲೈಸ್ ಮಾಡಿ ಅದನ್ನು ಚಕ್ಕೆಗೆ ಉಪಯೋಗ ಮಾಡಬಹುದು. ಎರಡನೇದು ಇಲ್ಲ ಹಾಗೆ ಗಿಡ ಚಕ್ಕೆ ಬೇಡ ಮಗ್ಗನ ಸಲುವಾಗಿನ ಗಿಡ ಬೆಳೆಸಬೇಕು ಅಂದ್ರೂ ಕೂಡ ಅಂದ್ರೆ ಎತ್ತರ ಹೋಗಬಾರದು ಅದನ್ನು ಗಿಡ ಅಂದ್ರೆ, ಸೊ ದಟ್ ಹಾರ್ವೆಸ್ಟಿಂಗ್ ಗೆ ಅದು ಸಮಸ್ಯೆ ಆಗಬಾರದು. ಆದಷ್ಟು ರೌಂಡ್ ಶೇಪ್ ಅಲ್ಲಿ ಅದನ್ನು ಬರುವಾಗಿ ಅದನ್ನು ಪ್ರೂನಿಂಗ್ ಮಾಡಿಸಬೇಕು. ಸೊ ಹೆಚ್ಚಾಗಿ ಈಗ ನರ್ಸರಿಯಿಂದ ಅವ್ರು ಹೇಳೋದು ಏನಂದ್ರೆ ಚಕ್ಕೆ ಸಲುವಾಗಿನೇ ಈ ವೆರೈಟಿ ಹೆಚ್ಚಾಗಿ ಒಳ್ಳೆ ಫಲ ಕೊಡುತ್ತೆ ಅಂತ. ಎಲ್ಲರದ್ದು ಅನುಭವ ಏನಂದ್ರೆ ಚಕ್ಕೆಗಿಂತ ಈ ಮಗ್ಗಿಗೆನೆ ನಮ್ಗೆ ಒಳ್ಳೆ ಅದರಲ್ಲಿ ಬೆಲೆ ಸಿಗ್ತಾ ಇದೆ. ಈಗ ಮುಂದೆ ಅದನ್ನು ರೈತರು ಈಗ ನಾನು ಬೆಳೆಸಿದ್ಮೇಲೆ ನಮ್ಮ ಅಕ್ಕಪಕ್ಕದ ಊರಿನ ರೈತರು ಅಥವಾ ಬೇರೆ ಗ್ರಾಮ ಆಗಲಿ ತಾಲೂಕಾ ಪ್ಲೇಸ್ ರೈತರೆಲ್ಲ ಬಂದು ನೋಡಿದಾಗ ಸುಮಾರಷ್ಟು ಜನ ಅದಕ್ಕೆ ಬಹಳ ಬೇಡಿಕೆ ಬರ್ತಾ ಇದೆ, ಬೌಂಡ್ರೀಸ್ ಗಳಲ್ಲಿ ಅದನ್ನು ಹಾಕಬಹುದು. ಸೊ ಎಲ್ಲೆಲ್ಲಿ ವೇಸ್ಟೇಜ್ ಲ್ಯಾಂಡ್ ಇದೆ, ಯಾಕಂದ್ರೆ ನೀರಿನ ಅವಶ್ಯಕತೆ ಇದಕ್ಕೆ ತೀರಾ ಕಡಿಮೆ ಇರೋದ್ರಿಂದ ಪ್ರಾಣಿಗಳ ಹಾವಳಿ ಇಲ್ಲ, ಬಹಳಷ್ಟು ಮೇಂಟೆನೆನ್ಸ್ ಏನು ಬೇಕಾಗಿಲ್ಲ. ಹಾಗಾಗಿ ಕಡಿಮೆ ಭೂಮಿ ಇದ್ದವರು ಕೂಡ ಒಂದು 8 ಸಸಿ ಕೂಡ ಅದನ್ನು ನೆಟ್ಟರು ಕೂಡ 8 ಇದರಿಂದ ಕೂಡ ಇನ್ಕಮ್ ಅದರಿಂದ ಜನರೇಟ್ ಮಾಡಬಹುದು. ಸೊ ಈ ತರ ಬಹಳಷ್ಟು ರೈತರು ಇದನ್ನು ಬೆಳೆಸಿದ್ರೆ ಒಂದು ಕ್ಲಸ್ಟರ್ ಇಲ್ಲಿ ಸಿನಮನ್ ಒಂದು ಕ್ಲಸ್ಟರ್ ತರ ಈ ಭಾಗದಲ್ಲಿ ಆದ್ರೆ ಮುಂದೆ ಅದನ್ನು ಪ್ರೊಸೆಸಿಂಗ್ ಆಗಲಿ ಅದರಿಂದ ಎಕ್ಸ್ಟ್ರಾಕ್ಷನ್ ಮಾಡಿ ಆಯಿಲ್ ಅಥವಾ ಬೇರೆ ಯಾವ್ದಕ್ಕೂ ಅದನ್ನು ಕೂಡ ನಾವು ಮುಂದೆ ಹೋಗ್ಬೋದು. ಸೊ ಅದೇ ಕಾಳಿ ರೈತ ಉತ್ಪಾದಕ ಕಂಪನಿ ಏನು ಶುರು ಆಗಿದೆ, ಅದು ಕೂಡ ಇದಕ್ಕೆ ನಮ್ಗೆ ಬಹಳ ಇದರಿಂದ ಸಹಾಯ ಮುಂದೆ ಸಿಗಬಹುದು ಅಂತ ಆಲೋಚನೆಯಲ್ಲಿ ಇದೆ. ಈಗ ಅದನ್ನ ಕಟಾವು ಮಾಡುವಂತ ಸಂದರ್ಭದೊಳಗೆ ಕಾಳು ಕಾಳು ಬಹಳ ಬೇಕಾಗುತ್ತೆ ಅಥವಾ ಯಾಕಂದ್ರೆ ಅದು ಮೊಗ್ಗು ಬಿಡ್ತಾ ಇರುತ್ತೆ, ನಾವು ಕಟಾವು ಮಾಡ್ತಾ ಇರಬೇಕು, ಎಷ್ಟು ದಿನ ಮೊಗ್ಗು ಬಿಡುತ್ತೆ, ಎಷ್ಟು ದಿನ ಕಟಾವು ಮಾಡಬೇಕು ಅದೆಲ್ಲ ಅಂಥದ್ದೇನು ಬಹಳ ಲೇಬರ್ ಅಂಥದ್ದೇನು ಅವಶ್ಯಕತೆ ಇಲ್ಲ ಅನಿಸ್ತದೆ ಇಲ್ಲಿವರೆಗೆ. ಅಂದ್ರೆ ಈಗ ನಾವು ನಾಟಿ ಮಾಡಿದ ನಂತರ ನೈಸರ್ಗಿಕವಾಗಿ ಅದನ್ನು ಬೆಳೆಸ್ತಾ ಇದ್ದೇವೆ, ಡ್ರಿಪ್ ಸಿಸ್ಟಮ್ ಅಲ್ಲಿ ಅದಕ್ಕೆ ನಾವು ಜೀವಾಮೃತ ಇದೆಲ್ಲ ಬಿಡ್ತಾ ಇದ್ದೇವೆ, ಹಾಗಾಗಿ ಯಾವುದೇ ರಾಸಾಯನಿಕ ಖರ್ಚು ಏನು ಅದಕ್ಕಿಲ್ಲ. ಬೇರೆ ಈಗ ಹುಳದ ಅಥವಾ ಬಾಧೆ ಯಾವುದೋ ಒಂದು ಅಪರೂಪಕ್ಕೆ ಯಾವುದೋ ಒಂದು ಗಿಡಕ್ಕೆ ಕಾಂಡ ಕೊರಕ ಅದೊಂದು ಹಾವಳಿ ಇದೆ, ಆದ್ರೆ ಗಿಡ ಸಾಯ್ತಾ ಇಲ್ಲ ನೋಡಿದಂಗೆ, ಅದು ಬೇರಿಂದ ಇನ್ನೊಂದು ಅದಕ್ಕೆ ಸಸಿಗೆ ಜೀವನ ಬರುತ್ತೆ. ಮತ್ತೆ ಮುಖ್ಯವಾಗಿ ಆ ಗಿಡ ಬಾಡಿ ಸತ್ರು ಕೂಡ ರೂಟ್ಸ್ ಅದಕ್ಕೆ ಏನ್ ರೂಟ್ ಹಿಡ್ಕೊಂಡಿದೆ ಅಲ್ಲಿಂದ ಬೇರೆ ಒಂದು ಸಸಿ ಬರುತ್ತೆ. ಸೊ ಹಾಗಾಗಿ ಇದು ಗುಟ್ಟಿ ಸಿಸ್ಟಮ್ ಅಲ್ಲಿ ಪ್ರೊಪಗೇಷನ್ ಅಂದ್ರೆ ಆತರ ಬೆಳೆಸೋದ್ರಿಂದ ಅದಕ್ಕೆ ಎಲ್ಲಿಂದ ಒಂದು ಜೀವ ಬಂದ್ರು ಕೂಡ ಅದು ಟ್ರೂ ಟು ತಾಯಿಯಷ್ಟೇ ಗಿಡ ಅದಕ್ಕೆ ಚೆನ್ನಾಗಿ ಬರ್ತಾ ಇದೆ. ಮತ್ತೆ ಹಾರ್ವೆಸ್ಟಿಂಗ್ ಸೀಸನ್ ಅದು ವರ್ಷಕ್ಕೆ ಒಂದ್ ಬಾರಿ ಮಾರ್ಚ್ ಏಪ್ರಿಲ್ ಟೈಮ್ ಅಲ್ಲಿ ಅದೇನು ಹೂ ಬರುತ್ತೆ. ಸೊ ಆಗ ಮಾತ್ರ ಅದಕ್ಕೆ ಹಾರ್ವೆಸ್ಟಿಂಗ್ ಕೆಲಸ. ಸೊ ಆಕ್ಚುಲಿ ಕಾಸ್ಟ್ ಏನಂದ್ರೆ ಮೇನ್ಲಿ ಹಾರ್ವೆಸ್ಟ್ ಮಾಡೋದೇ ಅದಕ್ಕೆ ಮೇನ್ಲಿ ಕಾಸ್ಟ್ ಆಗ್ತದೆ, ಬಿಟ್ರೆ ಗೊಬ್ಬರದಾಗಲಿ ಬಾಕಿ ಔಷಧಿ ಆಗಲಿ ಬಾಕಿ ಯಾವುದೋ ಖರ್ಚು ಇನ್ನೂವರೆಗೆ ಬರ್ತಾ ಇಲ್ಲ. ಇಳುವರಿ ಪ್ರತಿ ವರ್ಷ ಹೆಚ್ಚಾಗ್ತಾ ಇದೆ ಈಗ. ಹೌದು ಹೌದು, ಆಕ್ಚುಲಿ ಎರಡು ವರ್ಷದ ಗಿಡ ಅಂದ್ರೆ ಬಹಳ ಸಣ್ಣ ಗಿಡ ಅದು, ಅದ್ರದ್ದು ಇನ್ನೂ ಫುಲ್ ಇಲ್ಡಿಗೆ ಮೇ ಬಿ ಇದು ಒಂದು 10% ಇರಬಹುದು, ಆದ್ರೂ ಸುಮಾರು ಈಗ 700 ಗಿಡದಿಂದ ಒಂದು 30-40 kg ಮಗ್ಗುಗಳು ಸಿಗ್ತಾ ಇದಾವೆ. ಹೇಗಿದೆ ರೇಟ್ ಅದಕ್ಕೆಲ್ಲ? ಈಗೇನಾಗಿದೆ ಅಂದ್ರೆ ಈಗ ಕರೆಂಟ್ ಮಾರುಕಟ್ಟೆ ಹೇಗಿದೆ ಅಂದ್ರೆ ಇಲ್ಲಿ ಕಾಡಿಂದ ಈಗ ಹಾರ್ವೆಸ್ಟಿಂಗ್ ಏನ್ ಮಾಡ್ತಾ ಇದಾರೆ ಅದಕ್ಕೂ ಮತ್ತೆ ಇದಕ್ಕೆ ಈ ಜಾತಿಗೆ ಕಂಪೇರ್ ಮಾಡಿದ್ರೆ ಬಹಳ ವ್ಯತ್ಯಾಸ ಇದೆ. ಅದೊಂದು ಸ್ವೀಟ್ನೆಸ್ ಅಂದ್ರೆ ಅದು ಅದರದ್ದು ರುಚಿ ಆಗಲಿ ಅಥವಾ ವಾಸನೆ ಕಾಡು ಜಾತಿಗಿಂತ ಇದಕ್ಕೆ ಬಹಳ, ಯಾಕಂದ್ರೆ ಇದು ಸೆಲೆಕ್ಟೆಡ್ ವೆರೈಟಿ. ಆದ್ರೆ ಸದ್ಯದ ಮಾರುಕಟ್ಟೆಯಲ್ಲಿ ಈ ವೆರೈಟಿಗೆ ಒಂದು ಸೆಪರೇಟ್ ಪ್ರೈಸ್ ಕೊಡುವಂತ ವ್ಯವಸ್ಥೆ ಇಲ್ಲ, ಅದು ಮಾರ್ಕೆಟ್ ಏನಿದೆ ಅದು ಒಟ್ಟಿಗೆ ಹೋಗ್ತಾ ಇದೆ ಎಲ್ಲ ಕಡೆ. ಸೊ ನಾವೇ ಒಂದು ನಮ್ಮ ಪ್ರೊಡಕ್ಷನ್ ಒಂದ್ಸಲ ಹೆಚ್ಚಾಯಿತು ಅಂದ್ರೆ ಆ ಮಾರ್ಕೆಟ್ ನಾವೇ ಹುಡುಕಬಹುದು. ಸೊ ಹಾಗಾಗಿ ಇದು ಒಂದು ಕೋಆಪರೇಷನ್ ಅಂದ್ರೆ ಪ್ರತಿಯೊಬ್ಬರು ರೈತರು ಅದನ್ನು ಬೆಳೆಸಿ ಒಂದು ನಾವು ಒಟ್ಟಿಗೆ ಬಂದು ಅದನ್ನು ಮಾರುಕಟ್ಟೆ ಮಾಡ್ಲಿಕ್ಕೆ ಹೋದ್ರೆ ಅದಕ್ಕೆ ಇನ್ನೂ ಹೆಚ್ಚಿನ ಬೆಲೆ ಸಿಗುತ್ತೆ. ಹೆಂಗಿದೆ ರೇಟ್ ಈಗ? ಈಗ ಸುಮಾರು 1400-1500 kg ವರೆಗೂ ಒಂದು ಕೆಜಿಗೆ ಅಷ್ಟು ಬೆಲೆ ಇದೆ ಮಗ್ಗುಗಳಿಗೆ. ಅಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಹೌದು ಹೌದು, ಖಂಡಿತ ಜಾಸ್ತಿ ಆಗ್ತದೆ. ನೀವು ಮಾರುಕಟ್ಟೆ ಅಂದ್ರೆ ಯಾವ ಮಾರುಕಟ್ಟೆ ನಂಬಿದ್ದೀರಿ? ಒಂದು ಈಗ ಕದಂಬ, ಸಿರ್ಸಿ ಕದಂಬ ಮಾರುಕಟ್ಟೆ, ಅವರು ಅದನ್ನು ಪರ್ಚೇಸ್ ಮಾಡ್ತಾರೆ. ಮತ್ತೆ ಬೇರೆ ಕಡೆ ಹೋಗಿಲ್ಲ? ಬೇರೆ ಕಡೆ ಇನ್ನೂ ಇಲ್ಲ. ಅದೇ ಈಗ ಸ್ಪೈಸ್ ಬೋರ್ಡ್ ಆಗಲಿ ಅವರಿಗೂ ಸಂಪರ್ಕ ಮಾಡಿ ನಾವು ಒಂದು ಹುಡುಕ್ಲಿಕ್ಕೆ ಅದನ್ನು ಪ್ರಯತ್ನ ಮಾಡ್ತಾ ಇದ್ದೇವೆ. ಎರಡನೇದಾಗಿ ಈಗ ಯಲ್ಲಾಪುರ್, ಈಗ ನಮ್ಗೆ ನಿಯರೆಸ್ಟ್ ಈಗ ಅಡಿಕೆ ಇದಕ್ಕೆಲ್ಲ ಮಾರುಕಟ್ಟೆ ಇರೋದು ಯಲ್ಲಾಪುರದಲ್ಲಿ, ಅಲ್ಲೂ ಕೂಡ ಅದನ್ನು ಇನ್ನೂ ಇಲ್ಲ, ದಾಲ್ಚಿನಿ ಲಿಸ್ಟಿಂಗ್ ಅಲ್ಲಿ ಇಲ್ಲ. ಈಗ ಬಾಕಿ ಜಾಯಿಕಾಯಿ ಇದೆ ಅಂದ್ರೆ ಸಾಂಬಾರು ಬೆಳೆಗಳಲ್ಲಿ ದಾಲ್ಚಿನಿಯನ್ನು ಇನ್ನು ಒಂದು ಕಾರಣ ಮೇ ಬಿ ಅದು ಫಾರೆಸ್ಟ್ ಅಲ್ಲಿ ಇರೋದ್ರಿಂದ ಕೆಲವೊಂದು ಅರಣ್ಯ ಕಾನೂನುಗಳು ಅದಕ್ಕೆ ತೊಡಕಾಗ್ತಾ ಇದಾವೇನು. ಸೊ ನಾವು ಅದನ್ನು ನಮ್ಮ ರೆವಿನ್ಯೂ ಅಂದ್ರೆ ನಮ್ಮ ಕಂದಾಯ ಭೂಮಿಯಲ್ಲಿ ಅದನ್ನು ಬೆಳೆಸಿ ಅದನ್ನು ನಮ್ಮ ಇದು ಬೆಳೆ ಆಪ್ ಮುಖಾಂತರ ಅಲ್ಲಿ ಹೆಸರು ಅದರಲ್ಲಿ ನಮೂದಾಗಿದ್ರೆ ನಮ್ಗೆ ಅದನ್ನು ಮಾರುಕಟ್ಟೆ ಮಾಡ್ಲಿಕ್ಕೂ ಮುಂದೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ. ಅದ್ರೊಳಗೆ ಮತ್ತೆ ತೆಂಗು ಇರೋದ್ರಿಂದ ಬೇರೆ ಒಳ ಬೆಳೆಗಳನ್ನ ಹಾಕುವ ಅವಶ್ಯಕತೆ ಇಲ್ಲ? ಇಲ್ಲ, ಸದ್ಯಕ್ಕಂತೂ ಅದೇ ತರಕಾರಿ ಈ ತರ ಒಂದು ಇನಿಷಿಯಲಿ ಒಂದ್ 2 ವರ್ಷಕ್ಕೆ ಹುಲ್ಲು ಮೇವು ಆತರ ಹಾಕ್ಬೋದೇನೋ. ಅದನ್ನ ನಾನು ಬರೀ ತೆಂಗು ಮತ್ತೆ ದಾಲ್ಚಿನಿ ಎರಡನೇ ಸದ್ಯಕ್ಕೆ ಮಾಡಿದ್ದೇನೆ. ತೆಂಗು ಕೂಡ ಚೆನ್ನಾಗಿ ಬರ್ತಾ ಇದೆ? ತೆಂಗು ಕೂಡ ಅದ್ರ ಜೊತೆ ಚೆನ್ನಾಗಿ ಬರ್ತಾ ಇದೆ, ಎಲ್ಲಾ ಲೋಕಲ್ ತಳಿನೇ ಹಾಕಿದ್ದೇನೆ. ನೀರಾವರಿ ಇದ್ರೆ ಮಾತ್ರ ಈ ಬೆಳೆಯನ್ನು ಹಾಕ್ಬೋದಾ? ಇಲ್ಲ, ನನ್ನ ಇದ್ರ ಪ್ರಕಾರ ಈಗ ನಾನು ನೀರಾವರಿ ಮಾಡಿದ್ದೇನೆ, ಹನಿ ನೀರಾವರಿ. ಆದ್ರೂ ನೀರಾವರಿ ಇಲ್ಲದೆ ಇದ್ರು ಕೂಡ ಈ ಗಿಡ, ಯಾಕಂದ್ರೆ ಕಾಡಲ್ಲಿ ಈ ಗಿಡ ಇರೋದ್ರಿಂದ ನೈಸರ್ಗಿಕವಾಗಿ ಅದು ಬೆಳೀತದೆ. ಈಗ ನಾವು ನರ್ಸರಿಯಿಂದ ನಾಟಿ ಮಾಡೋದ್ರಿಂದ ಮೇ ಬಿ 1-2 ವರ್ಷ ಅದಕ್ಕೆ ನೀರು ಹಾಕ್ಸ್ಬೋದೇನೋ, ಆದ್ರೆ ಮುಂದೆ ಖಂಡಿತವಾಗಿ ಅದು ಬೇರು ಒಳಗಡೆ ಬಿಟ್ಟ ತಕ್ಷಣ ನೀರಿನ ಏನು ಅವಶ್ಯಕತೆ ಬರಬಾರ್ದು. ಕಡಿಮೆ ಮಳೆಯಾಗುವಂತ ಪ್ರದೇಶದಲ್ಲಿ ಕೂಡ ಇದನ್ನು ಬೆಳಿಬಹುದು? ಹೌದು ಹೌದು, ಈ ಭಾಗದಲ್ಲಿ ಅಂದ್ರೆ ಎಲ್ಲಿ ನಾವು ಭತ್ತ ಬಿಟ್ಟು ಬೇರೆ ಯಾವುದೋ ಬೆಳೆ ಆಲೋಚನೆ ಮಾಡಿದಾಗ ಇದು ಒಂದು ಒಳ್ಳೆ ಬೆಳೆ ಆಗ್ತದೆ. ಯಾಕಂದ್ರೆ ಒಂದ್ಸಲ ಇನ್ಪುಟ್ ಕಾಸ್ಟ್ ಬಿಟ್ರೆ ಮತ್ತೆ ರೆಗ್ಯುಲರ್ ಅದಕ್ಕೆ ಯಾವುದು ಖರ್ಚು ಮಾಡುವಂತ ಅವಶ್ಯಕತೆ ಬರಲ್ಲ. ಗೊಬ್ಬರ ಏನು ಕೊಡಬೇಕಾಗಿಲ್ಲ? ಗೊಬ್ಬರ ಈಗ ನಾನು ಅದೇ ಸಗಣಿ ಗೊಬ್ಬರ ಅದರ ಜೊತೆ ಜೀವಾಮೃತ ಇಷ್ಟನ್ನೇ ಈಗ ಸದ್ಯ ಕೊಡ್ತಾ ಇದ್ದೇನೆ. ಮತ್ತೇನ್ ಬೇಡ, ರಾಸಾಯನಿಕ ಏನು ಕೊಡಬೇಕಾಗಿಲ್ಲ? ಇಲ್ಲ ಇಲ್ಲ, ಇನ್ನು ಅದೇ ರಾಸಾಯನಿಕ ರಹಿತವಾಗಿ ಕೂಡ ಒಳ್ಳೆ ಉತ್ಪನ್ನ ಅದು ಕೊಡ್ತಾ ಇದೆ. ಅದೇ ರಾಸಾಯನಿಕದ ಸಮಸ್ಯೆ ಅಂದ್ರೆ ಮೇ ಬಿ ಸ್ವಲ್ಪ ಉತ್ಪನ್ನ ಹೆಚ್ಚಾಗಬಹುದು, ಆದ್ರೆ ಮುಂದೆ ನಾವು ಮಾರುಕಟ್ಟೆ ಹುಡುಕ್ಬೇಕಾದ್ರೆ ಈ ಟ್ರೇಸಸ್ ಇಂದ ಮತ್ತೆ ಅಲ್ಲಿ ಹಿಂಜರಿ ಆಗಬಾರ್ದು ಅಂತ. ಮತ್ ಬೇರೆ ಬೆಳೆಗಳನ್ನು ಹೇಗೆ ಬೆಳೀತಾ ಇದ್ದೀರಿ ಕಮತರು? ಈಗ ಒಂದು ಮುಖ್ಯವಾಗಿ ಭತ್ತ ಇದೆ, ಒಂದು 3 ಎಕರೆಯಲ್ಲಿ ಅಡಿಕೆ ಬೆಳೀತಾ ಇದ್ದೇನೆ. ಸೊ ಇದು 2.5 ಹೆಕ್ಟೇರ್ 2.5-3 ಎಕರೆಯಲ್ಲಿ ದಾಲ್ಚಿನಿ ತೆಂಗು ಮಿಶ್ರ ಇದೆ, ಸ್ವಲ್ಪ ಸಾವಯವ ತರಕಾರಿ ಅದನ್ನು ಸ್ವಲ್ಪ ಬೆಳೀತಾ ಇದ್ದೇನೆ. ಅವೆಲ್ಲ ಮಾರುಕಟ್ಟೆ ಹೆಂಗೆ, ನೀವೇ ಮಾರೋದು ಅಥವಾ ಯಾರಿಗಾರು ಕೊಡೋದು? ಅದೇ ತರಕಾರಿ ಬೆಳೆ ಬಂದಾಗ ನಾವು ಅದೇ ಒಟ್ಟಿಗೆ ಬಂದು ಒಂದು ಬೆಂಗಳೂರು ಮೂಲದ ಒಂದು ಸ್ಪಟ್ನಿಕ್ ಫಾರ್ಮ್ಸ್ ಅಂತ ಒಂದು ಸಂಸ್ಥೆ, ಅವರು ಬಂದು ಇಲ್ಲಿಂದ ನಮ್ಮ ಒಂದು ಸಣ್ಣ ಪ್ರಮಾಣದಲ್ಲಿ ಸಾವಯವ ತರಕಾರಿ ಇಲ್ಲಿಂದ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಅದೇ ಈಗ ರೈತರು ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಇದರಲ್ಲಿ ತೊಡಗಿಸಿ ನಮ್ಮ ಅದು ಕಾಳಿ ರೈತ ಉತ್ಪಾದಕ ಕಂಪನಿ ಮುಖಾಂತರ ಒಳ್ಳೆ ಮಾರುಕಟ್ಟೆ ವ್ಯವಸ್ಥೆ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ರೈತರಿಗೆ ಹೆಂಗೆ ಅಂದರೆ, ಯಾವುದೇ ಪ್ರಾಡಕ್ಟ್ಸ್ ರೈತನು ಕೊಂಡಬೇಕು ಅಂದಾಗ ಅದಕ್ಕೆ ಅವನು ರಿಟೇಲ್ ಪೇ ಮಾಡಬೇಕಾಗ್ತದೆ, ಮತ್ತು ರೈತ ಅವನು ಮಾರಬೇಕು ಅಂದಾಗ ಅಲ್ಲಿ ಹೋಲ್ಸೇಲ್ ಪ್ರೈಸ್ ಆಗ್ತದೆ. ಸೊ ಇದು ಬ್ರೇಕ್ ಮಾಡಬೇಕು ಅಂದರೆ ನಾವು ಒಂದಂದರೆ ಸಂಘಟನೆ ಅಂದರೆ ಒಟ್ಟಿಗೆ ಬರಬೇಕು, ಮತ್ತು ಪ್ರಾಡಕ್ಟ್ಸ್ ನಾವು ಮಾರುವಾಗ ಕೂಡ ನಮಗೆ ಒಳ್ಳೆ ಪ್ರೈಸ್ ಸಿಗಬೇಕು. ಸೊ ಹಾಗಾಗಿ ಈ ಕಂಪನಿಯಿಂದ ಆ ಥರ ಒಂದು ಆಶಾಭಾವನೆ ಇದೆ, ಮುಂದೆ ಆ ಥರ ನಮಗೆ ಒಳ್ಳೆ ಅವಕಾಶ ಸಿಗುತ್ತೆ ಅಂತ. ಹಾಗಾಗಿ ನಿಮಗೆ ರೈತ ಉತ್ಪಾದಕರ ಕಂಪನಿ ಕೂಡ ಕೈ ಹಿಡಿದಿದೆ ಅಂತ? ಹೌದು ಹೌದು, ಖಂಡಿತ. ಇದೇ ವರ್ಷ ಈಗ ಮೊದಲನೇ ಬಾರಿ ನಮಗೆ ಭತ್ತಕ್ಕೆ ಯಾವತ್ತೂ ಈ ಕನಿಷ್ಠ ಬೆಂಬಲ ಬೆಲೆ ಈ ವರ್ಷದ್ದು 1960-1970 ರೂಪಾಯಿ. ಈ ತರ ನಮಗೆ ಲೋಕಲ್ ಮಾರ್ಕೆಟ್ ಅಲ್ಲಿ ಇಷ್ಟು ಬೆಲೆ ಯಾವತ್ತೂ ಸಿಕ್ಕಿರಲಿಲ್ಲ. ಈ ಬಾರಿ ಸುಮಾರು ಒಂದು 500 ಕ್ವಿಂಟಲ್ ವರೆಗೂ ನಾವು ನಮ್ಮ ಈ ಕಾಳಿ ನಮ್ಮ ಸಭಾಸದರು ಏನಿದ್ದಾರೆ ಅವರದ್ದು ಎಲ್ಲ ಭತ್ತಗಳನ್ನು ನಾವು ಸರ್ಕಾರದ ಯೋಜನೆಯಡಿಯಲ್ಲಿ ಮಾರಾಟ ಮಾಡ್ಲಿಕ್ಕೆ ಶಕ್ಯ ಆಯಿತು. ಸೊ ಇದೇ ನಮಗೆ ಒಬ್ಬೊಬ್ರು ಇಂಡಿವಿಜುವಲ್ ಇದ್ರೆ ನಮಗೆ ಇಷ್ಟು ವರ್ಷ ಅದು ಸಾಧ್ಯ ಆಗಿರಲಿಲ್ಲ. ಕನಿಷ್ಠ ಬೆಂಬಲ ಬೆಲೆ ಅದನ್ನ ಈ ಕಂಪನಿಯವರು ತಗೊಂಡ್ರೆ? ಇಲ್ಲ ಇಲ್ಲ, ಅಂದ್ರೆ ಸರ್ಕಾರದ ಯೋಜನೆ ಇತ್ತು, ಸರ್ಕಾರಕ್ಕೆ ನಾವು ಅದನ್ನು ತಗೋಬೇಕು. ಅಂದ್ರೆ ಅದು ಅನುಷ್ಠಾನ ಮಾಡುವಾಗ ಅದಕ್ಕೆ ಸಮಸ್ಯೆ ಬರ್ತಿತ್ತು. ಅಂದ್ರೆ ಯಾವುದೇ ಖಾಸಗಿ ಅಕ್ಕಿ ಗಿರಣಿ ಮಾಲೀಕರು ಮುಂದೆ ಬರ್ತಾ ಇರಲಿಲ್ಲ ಆ ಬೆಲೆಗೆ ಪರ್ಚೇಸ್ ಮಾಡ್ಲಿಕ್ಕೆ. ಸೊ ನಾವು ಮುಂಚಿತವಾಗಿ ನಮ್ದು ಹಾರ್ವೆಸ್ಟಿಂಗ್ ಆದ ತಕ್ಷಣ ಒಂದ್ಸಲ ನಮ್ಮ ಜಿಲ್ಲಾಧಿಕಾರಿಯವರಿಗೆ, ಕಡೆಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ನಿರ್ದೇಶಕರಿಗೆ ಭೇಟಿಯಾಗಿ ಈ ಸಲ ಅದನ್ನು ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡುವ, ಅಂದ್ರೆ ಆದಷ್ಟು ನೀವು ಕನ್ವಿನ್ಸ್ ಮಾಡಿ ಖಾಸಗಿ ಮಿಲ್ ಓನರ್ಸ್ ಗೆ, ಮತ್ತೆ ಪ್ರತಿಯೊಬ್ಬರು ಒಂದು 500-500 ಕ್ವಿಂಟಲ್ ತಗೊಂಡ್ರು ಕೂಡ ಬಹಳಷ್ಟು ರೈತರಿಗೆ ಅದರಿಂದ ಅನುಕೂಲ ಆಗುತ್ತೆ. ಯಾಕಂದ್ರೆ ಪ್ಯಾಡಿಗೆ ಪ್ರೈಸ್ ಪೇ ಮಾಡುವುದು ಗವರ್ಮೆಂಟ್ ಕಡೆಯಿಂದ. ಸೊ ಖಾಸಗಿ ಅಕ್ಕಿ ಗಿರಣಿ ಮಾಲೀಕರದ್ದು ಏನಂದ್ರೆ ಅದನ್ನು ಅವರು ತಮ್ಮ ತಾಬದಲ್ಲಿ ತಗೋಬೇಕು, ಮಿಲ್ಲಿಂಗ್ ಮಾಡಿಸಿ ಅದನ್ನು ವಾಪಸ್ ಅಕ್ಕಿಯನ್ನು ಕೊಡಬೇಕು. ಸೊ ಅಂದ್ರೆ ಹೆಚ್ಚಾಗಿ ಏನು ಇನ್ಪುಟ್ ಕಾಸ್ಟ್ ಅಂದ್ರೆ ಪರ್ಚೇಸ್ ಏನಿದೆ ಪ್ರೈಸ್ ಅದು ಸರ್ಕಾರ ಪೇ ಮಾಡುತ್ತೆ, ಹಾಗಾಗಿ ಆ ಹೊರೆ ಇವ್ರ ಖಾಸಗಿ ಅಕ್ಕಿ ಗಿರಣಿ ಮಾಲೀಕರ ಮೇಲೆ ಇರಲ್ಲ. ಸೊ ಅದಕ್ಕೆ ಒಂದು ಎರಡು ಅಕ್ಕಿ ಗಿರಣಿ ಮಾಲೀಕರು ಈ ವರ್ಷ ಮುಂದೆ ಬಂದರು. ಹಾಗಾಗಿ 1000 ಕ್ವಿಂಟಲ್ ಟೋಟಲಿ ನಮ್ಮ ಜೋಡ ತಾಲೂಕಿಂದ ಈ ಯೋಜನೆ ಅಡಿಯಲ್ಲಿ ಭತ್ತ ಖರೀದಿ ಆಯಿತು. ಸೊ ಲೋಕಲ್ ಮಾರುಕಟ್ಟೆ ಬೆಲೆಗಿಂತನೂ 1 ಕ್ವಿಂಟಲ್ ಮೇಲೆ 600 ರೂಪಾಯಿ ರೈತರಿಗೆ ಹೆಚ್ಚು ಸಿಕ್ತು. ಒಟ್ಟಾರೆ ಏನನ್ಸುತ್ತೆ ಕೃಷಿ, ಮತ್ತೆ ನೀವು ಕೃಷಿ ಪದವೀಧರರಾಗಿ? ಅದೇ, ಮುಂದೆ ಒಳ್ಳೆ ಕೃಷಿಗೆ ಖಂಡಿತ ಬಹಳ ಚೆನ್ನಾಗಿ ಭವಿಷ್ಯ ಇದೆ. ಆದ್ರೆ ನಾವು ನಮ್ಗೆ ಅದು ಒಂದು ವಿಶ್ವಾಸ ಇರಬೇಕು, ಅಂದ್ರೆ ಡಬಲ್ ಮೈಂಡ್ ಇರದೇನೆ ನಾವು ಖಂಡಿತ ಇದರಲ್ಲಿ ಗೆಲ್ತೇವೆ. ಅದಕ್ಕೆ ಏನೇನು ನಮ್ದು ಏನು ತಪ್ಪು ಮಾಡಿದೆವು, ನಾವು ಮುಂಚೆಯಿಂದಾನೇ ಸಂಘಟನೆ ಮಾಡಿರಲಿಲ್ಲ. ಹಾಗಾಗಿ ಇಂಡಿವಿಜುವಲ್ ಈಗ ಒಬ್ಬ 1/2 ಎಕರೆ 1 ಎಕರೆ ಇದ್ದವನಿಗೆ ಮಾರುಕಟ್ಟೆ ಬಹಳ ದೂರ, 50 ಎಕರೆ ಒಟ್ಟಿಗೆ ಸೇರಿದ ಮೇಲೆ ಮಾರುಕಟ್ಟೆಗೆ ಒಂದು ದೊಡ್ಡ ಗಾಡಿ ಮಾಡಿ ಕಳಿಸಬಹುದು. ಈ ತರ ನಮ್ದೇನು ನೆಗೆಟಿವ್ ಪಾಯಿಂಟ್ಸ್ ಇತ್ತು. ಸಣ್ಣ ಹಿಡುವಳಿ ಇದೆ, ಸುತ್ತಲೂ ಫಾರೆಸ್ಟ್ ಇದೆ, ಕಡೆಗೆ ಎರಡನೇದು ನಮ್ಗೆ ಮಾರುಕಟ್ಟೆ ಕಾಂಟ್ಯಾಕ್ಟ್ಸ್ ಬಹಳ ದೂರ. ಸೊ ಇವೆಲ್ಲ ಸಮಸ್ಯೆಗಳನ್ನು ನಾವು ಒಟ್ಟಿಗೆ ಬಂದು ಅದನ್ನು ಸಾಲ್ವ್ ಮಾಡಿಕೊಂಡ್ರೆ ಖಂಡಿತ ನಾವು ಕೃಷಿಯಲ್ಲೂ ಮುಂದೆ ಬರಬಹುದು ಅಂತ ಅನಿಸ್ತದೆ. ಒಳ್ಳೆಯದು ಕಾಮತ್ ಅವರು, ಇಷ್ಟೆಲ್ಲ ದಾಲ್ಚಿನ್ನಿ ಬೆಳೆ ಕುರಿತು ಮತ್ತು ನೀವು ಮಾಡ್ತಕ್ಕಂಥ ಬೇರೆ ಕೃಷಿ ಚಟುವಟಿಕೆಗಳ ಕುರಿತು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದ, ನಮಸ್ಕಾರ. ನಮಸ್ಕಾರ, ಧನ್ಯವಾದ. ದಾಲ್ಚಿನ್ನಿ ಬೆಳೆ ಬೇಸಾಯದ ಅನುಭವವನ್ನ ಕೇಳಿದಿರಿ, ಜೊಯಿಡಾ ತಾಲೂಕಿನ ಕುಂಬಾರವಾಡದ ಶಾಂತಾರಾಮ್ ದಾಮೋದರ್ ಕಾಮತ್ ಅವರಿಂದ. ಸಂದರ್ಶಕರು HB ರಾಮಡಗಿ. ಗಾಂವೋ ಕೆ ಸರ್ಪಂಚೋ ಕೆ ಲಿಯೆ ಕೊರೋನಾ ವೈರಸ್ COVID-19 ಸೇ ಜುಡಿ ಏಕ್ ಅವಶ್ಯಕ ಸೂಚನಾ, ದೂಸರೆ ರಾಜ್ಯೋ ಔರ್ ಶೆಹರೋ ಸೇ ವಾಪಸ್ ಆಯೆ ಲೋಗೋ ಕಿ ಪಹಚಾನ್ ಕರ್ ಉನ್ಕಿ ಸೂಚಿ ಬನಾಯೆ, ಉನ್ಕೋ COVID-19 ಸೇ ಬಚನೆ ಕೆ ತರೀಕೆ, ಉಸ್ಕೆ ಲಕ್ಷಣ ಔರ್ ಇಲಾಜ್ ಕೆ ಬಾರೆ ಮೇ ಬತಾಯೆ. ಕ್ವಾರಂಟೀನ್ ಕರ್ನೆ ಸೇ ಪಹಲೆ ಉನ್ಹೆ ಬತಾಯೆ ಕಿ ಉನ್ಕೆ ಔರ್ ಉನ್ಕೆ ಪರಿವಾರ್ ಕೆ ಹಿತ್ ಕೆ ಲಿಯೆ ಹೈ. ವಿಶ್ವಾಸ ದಿಲಾಯೆ ಕಿ ಡರ್ನೆ ಕಿ ಕೋಯಿ ಬಾತ್ ನಹೀ ಹೈ. ಜಿನ್ಹೆ ಬುಖಾರ್ ಖಾಂಸಿ ಯಾ ಸಾಂಸ್ ಕಿ ತಕ್ಲೀಫ್ ಹೋ ರಹೀ ಹೋ ಉನ್ಕೆ ಸಾಥ್ ಕೋಯಿ ಭೇದ ಭಾವ ನಾ ಕರೆ. COVID-19 ಸೇ ಬಚಾವ್ ಜಿಮ್ಮೇದಾರಿ ಹೈ ಆಪ್ಕಿ ಔರ್ ಹಮಾರಿ. ಅಧಿಕ ಜಾನ್ಕಾರಿ ಕೆ ಲಿಯೆ ಅಪ್ನೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಯಾ ಮುಖ್ಯ ಜಿಲ್ಲಾ ಚಿಕಿತ್ಸಾ ಅಧಿಕಾರಿ ಸೇ ಸಂಪರ್ಕ ಕರೆ ಯಾ ಭಾರತ್ ಸರ್ಕಾರ ಕೆ ಹೆಲ್ಪ್ ಲೈನ್ ನಂಬರ್ 1075 ಪರ್ ಕಾಲ್ ಕರೆ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलाती थी, खुद पता चलती थी माटी की तरह. और लो पहली वाली बात कहा, परम तो सब ही डाले सब नहीं, आज भी लाखों जागरूक किसान परंपरागत विधि से फसल उगा रहे, पर्चा कम और उपज की कीमत भी बेहतर पा रहे. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से खेती शुरू करूंगा. माटी से प्रेम की परंपरा है, परंपरागत खेती. ಗೆಡ್ಡೆ ಗೆಣಸು ಬೇಸಾಯವನ್ನ ಮಾಡುತ್ತಿರುವ ಜೊಯಿಡಾ ತಾಲೂಕಿನ ಗೋಡ್ಶೆಟ್ ಗ್ರಾಮದ ರೈತ ಮಹಿಳೆ ಆಶಾ ಚಂದ್ರಕಾಂತ್ ದೇಸಾಯಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಆಶಾ ಅವರೇ. ನಮಸ್ಕಾರ ಸರ್. ಗೆಡ್ಡೆ ಗೆಣಸು

ಪಾಂಡುರು ಬಳಗಕ್ಕೆ ಹೋಗಿ ಬನ್ನಿ ಗಿಳಿಯಲು ರಾಮ ನಿಂತು ಚೋತನ ಅವೆಲ್ಲ ಮಾಡೇ ಬನ್ನಿರೋ ಗಿಳಿಯಲು ರಾಮ ನಿಂತು ಚೋತನ ಅವೆಲ್ಲ ಮಾಡೇ ಬನ್ನಿರೋ ನಿಂಟು ಚೂತನ ಅವೆಲ್ಲ ಮಾಡೆ ಬನ್ನಿ ಗಿಳಿಯಲು ರಾಮ ಅಲ್ಲರ ಜೋಣ ಬಾವಾಗ ತಂಗಿ ಕೊಡ್ತೆ ಬಂದಿ ಗಿಳಿಯೋಲು ರಾಮ ಅರ್ಜುನ ಬಾಬಾ ತಂಗಿ ಕೊಡ್ತೋಯಂದೋ ಹೊಟ್ಟೆ ಸಿಗುತ್ತಿಲ್ಲ ರಟ್ಟೆಲೆ ಬಲ ಮೇಲೆಲಿಲ್ಲ ಪಾಂಡವರು ಬಳಗಾಗೆ ಹೋಗೋನಾರೋ ರಟ್ಟೆ ಸಗತೆ ಕೊಡ್ತೆ ಹೊಟ್ಟೆಗೆ ಬಲ ಮೇಲೆ ಕೊಡತೆ ಹೋಗಿ ಬನ್ನಿ ಪಾಂಡೋರ್ ಬಳಗಾಕೋ ರಟ್ಟೆಗೆ ಬಲ ಮೇಲೆ ಕೊಡ್ತಿ ಹೋಗಿ ಬನ್ನು ಪಾಂಡೋರ್ ಬಳಗಾಕೋ ಮಾತ ಎಳವನು ನಾರಾಯಣ ಗಿಂಡಿ ಎಲ್ಲೆ ಆಲ ತರೋವಾನು ಅಟ್ಟೊಂದು ಮಾತ ಎಳನು ನಾರಾಯಣ ಗಿಂಡಿ ಎಲ್ಲೆ ಲಾಲ ತರೋವಾನು ಗಿಂಡಿ ಎಲ್ಲಾಲ ತರವಾನು ನಾರಾಯಣ ರಾಜಣದ ಕದ್ರೆ ತರೋವಾನು ರಾಜಣದ ಕದ್ರ ತರವಾನು ನಾರಾಯಣ ಗಿಳಿಯೋ ರಾಮ ಗಯಾಲ ಕೊಡೋವಾನು ರಾಜಣದ ಕದ್ರ ತರವಾನು ನಾರಾಯಣ ಗಿಳಿಯಲೆ ಆಲ ಕೊಡೋವಾನು ಗಿಳಿಯೋ ರಮಗಾಲ ಕೊಡವನು ನಾರಾಯಣ ಗ್ವಾಗುಂಟೆ ಗಿಳಿಯಾಲ ಕುಡಿದಾವೋ ಗಿಳಿಯಾಲ ಕೊಡವನು ನಾರಾಯಣ ಗ್ವಾಗುಂಟೆ ಗಾಲ ಕುಡೋವಾರೋ ಆಲ ಕುಡ್ದ ಗಿಳಿಗೆ ರಟ್ಟೆಲೆ ಬಡದಾಲೆ ಗಿಳಿಗೆ ಕಿಲ್ಲು ಗೋರಲೆ ಒಡೆಯ ಕೆದೋರೇವೋ ಆಲ ಕುಡ್ದ ಗಿಳಿಗೆ ರಟ್ಟೆಲೆ ಬಡದಾಲೆ ಗಿಳಿಗೆ ಕಲ್ಲು ಗೋರಲೆ ಒಡೆಯ ಕೆದೋರಾಲೋ ಕಿಲ್ಲು ಗುರಲೆ ಒಡೆಯ ಕೆದರೆ ಓ ಗಿಳಿಯಲು ರಾಮ ಲಾರಿ ಓ ಮ್ಯಾನಿನ ಗಗನಕೋ ಕಿಲ್ಲು ಗುರಲೆ ಒಡೆಯ ಕೆದರೆ ಓ ಗಿಳಿಯಲು ರಾಮ ಲಾರಿ ಓ ಮ್ಯಾನಿನ ಗಗನಕೋ ಲಾರಿ ಓ ಮ್ಯಾನಿನ ಗಗನಕ್ಕೆ ಗಿಳಿಯಲು ರಾಮ ಹೋಗಿ ಕುಳತೋ ಪಾಂಡೋರ್ ದೊಡಪೆ ಮ್ಯಾನೋ ಗಗನಕ್ಕೆ ಗಿಳಿಯಲು ರಾಮ ಹೋಗಿ ಕುಳಿತೋ ಪಾಂಡೋರ್ ದೊಡಪೆಲೋ ಹೋಗಿ ಕುಳಿತ ಪಾಂಡೋರ್ ದೊಡಪೆಲೆ ಗಿಳಿಯಲು ರಾಮ ಕಿಗುಂಟೆ ಕೆಲ ಹುತ್ತೆಲೈದಾವೋ ಹೋಗಿ ಕುಳಿತ ಪಾಂಡೋರ್ ದೊಡಪೆಲೆ ಗಿಳಿಯಲು ರಾಮ ಕಿಗುಂಟೆ ಕೆಲ ಹುತ್ತೆಲೈದಾವೋ ಕೆ ಗುಟ್ಟ ಕೆಲವೋ ತೇಲೈದಾವೋ ಗಿಳಿಯಲು ರಾಮ ಕುಂತು ಮೇಲೆ ಜಿ ಅಂದೇ ಜನೋಗೇವೋ ತೇಲೈದಾನು ಗಿಳಿಯಲು ರಾಮ ಕುಂತು ಮೇಲೆ ಜಿ ಅಂದೇ ಕೆಲೋ ಲಾಲಿಚಿ ಕೇಳ್ಯಾಳು ಕೆಮ್ಮಿಯಲ್ಲಿ ಕುಂತು ಮೇಲಜ್ಜೆ ಮಾಡೋಗೆ ಮನೆ ಕೆಲಸ ಬಿಡೋವಾಳು ಯಾಳು ಒಳಗಿಂದ ಕುಂತುಮಿ ಅಜ್ಜಿ ಮಾಡುಗಿ ಕೆಲಸ ಬಿಡೋವಾಳು ಮಾಳೋಗೆ ಕೆಲಸ ಬಿಡುವಾಳೆ ಕುಂತುಮಿ ಲಜ್ಜೆ ಮಾಳೋಗೆ ಯಾರಾಗೆ ಬರೋವಾಳು ಮಾಳುಗಿ ಕೆಲಸ ಬಿಡುವಾಳೆ ಕುಂತುಮಿ ಅಜ್ಜಿ ಮಾಳುಗಿ ಯಾರಾಗೆ ಬರೋವಾಳು ಮಾಳುಗೆ ಯಾರಿಗೆ ಬರವಾಳೆ ಕುಂತ ಮೇಲಜ್ಜೆ ಸುತ್ತಲ ಗಟ್ಟೆ ನೋಡೋ ತೈದಾಳು ಬರವಾಡೆ ಕುಂತು ಮೇಲಜ್ಜಿ ಸುತ್ತಲ ಕಟ್ಟೆ ನೋಡು ತೈದಾಳು ಸುತ್ತೆ ಗಟ್ಟೆ ನೋಡು ತೈದಾಳೆ ಕುಂತು ಮೇಲಜ್ಜೆ ಗಿಳಿಯೋಲು ರಾಮ ಕಾಣೋ ತೈದಾಳು ತೈದಾಳೆ ಕುಂತು ಮೇಲಜ್ಜಿ ಗಿಳಿಯೋಲು ರಾಮ ಮುಂದೆ ಕರೀದ